ನರೇಂದ್ರ ಮೋದಿ ನಾಳೆ ಚಾಲನೆ. ಅಡಿಕೆ ಬೆಳೆಗೆ ತಗುಲಿರುವ ರೋಗ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ. ರೋಹನ್, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕ್ಕುಂಗುನಿ ಇರಬಹುದು. ಆಕಾಶವಾಣಿ ಕಲಬುರಗಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಕೆಪಿಎಂಇ ತಿದ್ದುಪಡಿಗಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜವೇ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ತಂಬಾಕು ಆಚೆ ಜೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800. ಪ್ರಸ್ತುತಿ ಸೋಮಶೇಖರ್, ಎಸ್ ರೂಳಿ. ದಕ್ಷಿಣ ಧ್ರುವಕ್ಕೂ ನಾವು ನೋಡ್ತಾ ಇದ್ದೀವಿ, ನಾವು ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ವಾತಾವರಣ ಕೂಡ ವರ್ತನೆ. ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅಲ್ಪ ಸ್ವಲ್ಪ ಅನ್ನುವಂತಹ ಮಳೆ ಆಗ್ತದೆ ಅನ್ನುವಂಥ ಅಂತಾನೆ ಹೇಳಬಹುದು. ಆ ವಾಯುಭಾರ ಕುಸಿತದ ಪರಿಣಾಮವನ್ನ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದೀವಿ. ತಮಿಳುನಾಡಿನೊಳಗೆ ನೋಡ್ರಿ, ಸಿಕ್ಕಾಪಟ್ಟೆ ನಮಗೆ ಚಲೋ ಆಯ್ತು. ಯಾರ್ಯಾರು ತಾವು ಕೊಯ್ಲು ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಹತ್ತಿ ಕೊಯ್ಲು ಮಾಡುವಂತವರಿಗೆ ಇದು ಒಳ್ಳೆ ಸಮಯ. ದ್ವಂದ್ವದೊಳಗ ಇದ್ದಂಗ ಅನಸ್ತು, ನೀರು ಬಿಡಬೇಕು ಬಿಡಬಾರದು. ಒಂದ್ ವೇಳೆ ಬಿಟ್ರ ಮತ್ತ ಮಳಿ ಬಂತಂದ್ರ ಹ್ಯಾಂಗಿ ಸೌಲಭ್ಯ ಇತ್ತು ಅಂತಂದ್ರ ನೀರು ಬಿಡುವಂತಹ ಒಂದು ಕೆಲಸ ಮಾಡ್ಕೊಳ್ಬಹುದು. ಏನೂ ತೊಂದರೆ ಇಲ್ಲ. ಯಾಕಪ್ಪ ಅಂತಂದ್ರ ಮಳೆಯ ಪ್ರಮಾಣ ಕಡೆ ಇರುವುದಿಲ್ಲ, ಕೇವಲ 25% ಜಾಗದಲ್ಲಿ ಮಾತ್ರ ಮಳೆ ಇರುತ್ತದ ಅನ್ನುವಂಥದ್ದು. ಸ್ಕ್ಯಾಟರ್ ಮಳೆ ಆಗಬಹುದು ಅಂತೇಳಿ. ಇನ್ನ ವ್ಯಾಪಕವಾಗಿ ಅಂತಂದ್ರ ಬಹುತೇಕ 75-100 ಏನ್ ಜರೂರ್ ಇತ್ತು ಅವರಿಗೆ ಆಗದೇ ಇದ್ದಿದ್ದು ಸ್ವಲ್ಪ ಬೇಜಾರಾಗಿರ್ಬೋದು. ಆದರೂ ಕೂಡ ಎಲ್ಲಿ ನೀರಾವರಿ ಸೌಲಭ್ಯ ಇವೆ. ಆತ್ಮೀಯರೆ, ನಾವು ಅಖಿಲ ಭಾರತ ಸಹಕಾರ ಸಪ್ತಾಹವನ್ನ ಈಗ ಆಚರಣೆ ಮಾಡ್ತಾ ಇದ್ದೀವಿ. ನವೆಂಬರ್ 14 69ನೇ ಸಹಕಾರ ಸಪ್ತಾಹ. ಮನುಷ್ಯ ಸಂಘಜೀವಿ, ಸಹಕಾರ ಇರಲಾರದೆ ಅಂತ ಮಾತು ಇಲ್ಲಿ ನಡೆಯಂಗಿಲ್ಲ ಅಂತೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರ ಭೂಮಿಯೊಳಗ ನಾವು ಏನು ಕೃಷಿ, ಅದೇ ರೀತಿಯಾಗಿ ನಾವು ಏನು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಆ ಕೆಲಸಗಳಿಗೆ ಸಹಿತ ಬೇರೆಯವರ ಸಹಕಾರ, ಸರ್ಕಾರದ ಸಹಾಯ ಬೇಕು, ಮಾರುಕಟ್ಟೆಗಳ ಸಹಾಯ ಬೇಕು. ಹಿಂಗ ಪ್ರತಿ ಹೆಜ್ಜೆಯೊಳಗೂ ಸಹಿತ ನಾವು ಸಹಕಾರ ಇರಲ್ಲ, ಹೀಗೆ ಸಹಕಾರ ಇಲ್ಲಪ್ಪ ಅಂತಂದ್ರ ನಡೆಯುವುದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಇದ್ರು ಒಗ್ಗೂಡಿ ಕೆಲಸ ಮಾಡುವುದಿಲ್ಲ ಅನ್ನುವಂತಹ ಒಂದು ಮಾತದ. ಯಾರ ಜೋಡಿನೂ ಕೂಡುದಿಲ್ಲ, ನಮ್ಮಷ್ಟು ನಾವು ಇರ್ತೀವಿ ಅನ್ನುವಂತಹ ಮಾತು ಯಾವಾಗ ಏನಾಗಿ ಬಿಡುತ್ತದಪ್ಪ ಅಂತಂದ್ರ ನಾವು ಒಬ್ಬಂಟಿಯಾದಾಗ ನಮ್ಮನ್ನ ಸೋಲಿಸೋದು ಎಲ್ಲರಿಗೂ ಬಹಳ ಸರಳ, ಬೇರೆಯವರು ವಿಜಯ ಸಾಧಿಸೋದಕ್ಕ ಬಹಳ ಸರಳ ಆಗಿಬಿಡತೈತಿ. ಅದಕ್ಕ ಈ ಬಗ್ಗೆ ನಾವು ನೀವು ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ನಮ್ಮ ಬೆಳೆ ಫಲಿಸೋದಿಲ್ಲ ಮತ್ತೆ ನಾವು ಪ್ರಗತಿ ಸಾಧಿಸಕ ಸಾಧ್ಯ ಇಲ್ಲ. ಹೌದು, ಪರಾಗಸ್ಪರ್ಶ ಆಗೋದಕ್ಕ ಕೀಟಗಳು ಬೇಕಾಗ್ತಾವ, ಜೀವಿಗಳು ಬೇಕಾಗ್ತಾವ, ಪ್ರಾಣಿಗಳು. ಅದು ಬೆಳೆ ನಾನೇ ಬೆಳೆದಿದ್ದು ಅನ್ನುವಂಥ ಒಂಥರದ ಹೆಮ್ಮೆ ನಮ್ಮಲ್ಲಿ ಒಡಮೂಡುತ್ತದ. ಅದು ಸಹಜವಾದಂಥದ್ದು. ಸೈನಿಕ ಮುಕ್ತವಾದಂತಹ ಕೃಷಿಯನ್ನ ಮಾಡಬೇಕಾಗ್ತದ. ವಿವೇಚನೆಯಿಂದ ನಾವು ನಮ್ಮ ಸಂಪನ್ಮೂಲಗಳನ್ನ ಬಳಸಿಯಾಯಿತು. ಇದರ ಜೊತೆಗೆ ನಮ್ಮ ಸಂಬಂಧಗಳಿಂದ ನಾವು ನಮ್ಮ ಸ್ನೇಹಿತರನ್ನ ಗಳಿಸಿಕೊಳ್ಬೇಕು. ನಮ್ಮ ಕುಟುಂಬ ರೈತರು ಬಹಳಷ್ಟು ಗಮನ ಕೊಡಬೇಕು. ಈಗ ಸ್ತ್ರೀ ಶಕ್ತಿ ಗುಂಪುಗಳದಾವ ನೋಡ್ರಿ, ಹೆಣ್ಮಕ್ಳು ಮಾಡಿಕೊಂಡಿದ್ದಂಥದ್ದು, ಅದರ ಜೊತೆಗೆ ಸ್ವಸಹಾಯಗಳನ್ನ ಮಾಡಿಕೊಳ್ಳಬಾರದು. ರೈತ ಶಕ್ತಿ ಗುಂಪುಗಳನ್ನ ಮಾಡಿಕೊಂಡು ಸುಮಾರು ಒಂದು 10 ಇರಬಹುದು, 15 ಇರಬಹುದು, ಮುಂದುವರೆಸಿಕೊಂಡು ಹೋಗುವಂತಹ ಒಂದು ಕೆಲಸ. ಅದರ ಜೊತೆಗೆ ಮಾರಾಟ ಮಾಡುವಂತದ್ದು, ಈ ಕೃಷಿಗೆ ಸಂಬಂಧಪಟ್ಟಂತಹ ಏನು ಕೆಲಸಗಳಿರ್ತಾವ ಎಲ್ಲಾ ಕೆಲಸಗಳು, ಮಾರಾಟ ಮಾಡುವುದಿರಬಹುದು, ಹಿಂಗ ಎಲ್ಲಾ ಕೆಲಸಗಳನ್ನ ನಾವು ಇಂತಹ ಗುಂಪುಗಳ ಮೂಲಕ ಬಿತ್ತನೆ ಮಾಡುವುದು ಎಲ್ಲರೂ ಕೂಡ, ಅದರ ನಂತರ ಇನ್ನೊಬ್ರು ಹೊಲಕ್ಕೆ ಹೋಗುದು, ಮತ್ತೊಬ್ರು ಹೊಲಕ್ಕೆ ಹೋಗುದು, ಹಿಂಗ ಎಲ್ಲರ ಹೊಲದೊಳಗ ಹೆಚ್ಚು ಪ್ರಯೋಗಗಳನ್ನ ನಾವು ನೋಡೀವಿ. ನಮ್ಮ ಸುತ್ತಮುತ್ತಲೇ ಅದಾವ ಆ ಪ್ರಯೋಗಗಳನ್ನ ನಾವು ನಮ್ಮ ಜೀವನದೊಳಗೆ ಇದೇ ವಿಷಯವನ್ನ ಹೇಳಿದ್ರು. ಕೂಡ್ಲಾದೊಳಗ ಎಲ್ಲಾ ರೈತರು ಬಹುತೇಕ ಸಹಕಾರ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಅದರ ಮೂಲಕವಾಗಿ ಕೃಷಿ ಜೀವನವನ್ನ ಅವರು ನಡೆಸುತ್ತಿದ್ದಾರೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ದನ್ನ ತಾವು ಕೇಳಿರಬಹುದು. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಕೂಡ, ನೀವು ಇದರೊಳಗ ಚರ್ಚೆ ಮಾಡಿಕೊಂಡು ಅವರ ಅಭಿಮತವನ್ನ ಕೂಡ ತಗೊಂಡು ಇಂಥ ಒಂದು ಕೆಲಸ ಏನು ಆಗ್ತಾ ಇದೆ ತೊಂದರೆಗಳು, ಅದರಿಂದ ಸಾಕಷ್ಟು ನಲುಗಿ ಹೋಗಿರುವಂತಹ ರೈತನ ಬದುಕು ಸರಳ ಉತ್ಪನ್ನ ಏನಿರ್ತದ ಅದನ್ನ ಕೊಯ್ಲು ಮಾಡಿ ಪ್ಯಾಕಿಂಗ್ ಮಾಡಿಕೊಂಡು ಮಾರುಕಟ್ಟೆಗೆ ಒಯ್ದು ಸಾಗಾಟ ಮಾಡಿ ನಾವು ಒಬ್ಬರಿಗಿಂತ ಇಬ್ರು, ಇಬ್ಬರಿಗಿಂತ ಮೂವರು, ಮೂವರಿಗಿಂತ ನಾಲ್ವರು ಇದ್ರೆ ಬಹಳ ಒಳ್ಳೇದು, ಧೈರ್ಯ ಇರ್ತದ. ಜನರು ತಮ್ಮ ಉತ್ಪನ್ನವನ್ನ ಯಾವ ಬೆಲೆ ಸಿಗ್ತದ ಆ ಬೆಲೆಗೆ ಮಾರಾಟ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕೊಂಡಿರಿ. ಸದೃಢರಾಗುವುದು ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ತಾವು ವಿಚಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಯಾವಾಗ ಒಂದಕ್ಕೊಂದು ದುಡ್ಡು ಸೇರ್ತಾ ಸೇರ್ತಾ ಒಂದು ದಿವಸ ಒಂದು ದೊಡ್ಡ ಅಮೌಂಟ್ ಆಗ್ತದ. ಹಂಗಾಯ್ತು ಅಂತಂದ್ರೆ ನಿಮ್ಮ ಮನವಿ ಏನಪ್ಪಾ ಅಂತಂದ್ರೆ ನಮ್ಮ ರೈತರು ಈ ವಿಷಯದ ಕಡೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಗುಂಪಿನೊಳಗೆ ಮಾಡೋದ್ರಿಂದ ಅದರಿಂದ ಸಾಕಷ್ಟು ಲಾಭಗಳು ನಮಗೆ ತಟ್ತಾವ. ತಂತ್ರಜ್ಞಾನ ಇರಬಹುದು, ವಿಶೇಷವಾದಂತಹ ಒಂದು ತಂತ್ರಜ್ಞಾನ ಒಂದು ಸಂದರ್ಭದೊಳಗೆ ಈ ತಂತ್ರಜ್ಞಾನದ ಬಳಕೆ ಏನದ ಇದು ಬಹಳಷ್ಟು ಸಹಕಾರಕ್ಕೆ ನಮಗ ಬರ್ಲರು ಅಳವಡಿಸಿಕೊಂಡು ಮುಂದೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಕೃಷಿ ಕ್ಷೇತ್ರಕ್ಕೆ ಒಂದು ಆತ್ಮೀಯಕೊಂಡಿರಬಹುದು. ಬರುವ ವಾರ ಒಣ ವಾತಾವರಣ ಇರಬಹುದು ಅನ್ನುವಂತಹ ಒಂದು ವಿಚಾರ ತಮ್ಮದಾಗಿತ್ತಪ್ಪ ಅಂತಂದ್ರೆ ತಾವು ನೂರಕ್ಕೂ ಹತ್ತಿ ಬಿಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಕೆಲವು ಮಿತ್ರರು ಹೇಳಿದ್ರು. ಅಂತ ಕೊಯ್ಲು ಮಾಡುವಂತಹವರಿರಬಹುದು, ಯಾರು ನೀರು ಬಿಡಬೇಕು ಬೆಳೆಗಳಿಗೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅವರು ಆ ಕೆಲಸ ಮೋಡಗಳು ಕಾಣಿಸಿಕೊಳ್ಳಬಹುದು, ಕೆಲವೊಮ್ಮೆ ಮೋಡ ಮುಸುಕಿದ ವಾತಾವರಣ ಕೂಡ ಕಾಣಿಸಿಕೊಳ್ಳಬಹುದು, ಆದ್ರೆ ಮಳೆಯ ಸಾಧ್ಯತೆಗಳು ಇಲ್ಲ. ಆದ್ರೆ ಅಂತಂದ್ರೆ ಮಂಗಳವಾರ ದಿವಸ ಮತ್ತೆ ಸೋಮವಾರ ದಿವಸ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಂಗಳವಾರ ದಿವಸ 22ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು, ಶೀತ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಕೆಲವೊಮ್ಮೆ ಕಾಣಿಸಬಹುದು. ಆದ್ರೆ ಬಹುತೇಕ ಹೇಳಿದ್ದಾರೆ ಅವರು, ಅದಕ್ಕೆ ಅದರ ಬಗ್ಗೆ ತಾವು ಏನು ವಿಚಾರ ಮಾಡಬೇಡ್ರಿ. ಈಗೇನು ಈ ವಾತಾವರಣ ಇರ್ತದೆ, ಇದೇ ರೀತಿಯಾದಂತಹ ಒಂದು ವಾತಾವರಣ ಈ ವಾರ ಇರ್ತದ. ಆದರೂ ಕೂಡ ಹೇಳುವುದು ನಮ್ಮ ಧರ್ಮ, ಇದು ಬದಲಾವಣೆ ಆಗಬಹುದು ಅನ್ನುವಂತಹದ್ದು. ಅದಕ್ಕೆ ಯಾವುದಕ್ಕೂ ನಮಗ ಅನುಕೂಲಕರವಾದಂತಹ ಒಂದು ವಾತಾವರಣ ಇರಲಿ ಅಂತ ಹೇಳಿ ನಾವು ಆಶಾ ಮಾಡ್ತಾ ಎಲ್ಲ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಬೇಕು, ಅದರ ಉಪಯೋಗವನ್ನು ಮಾಡಿಕೊಳ್ಬೇಕು. ಮತ್ತೆ ತಮ್ಮ ಬಂಧು ಬಾಂಧವರಿಗೂ ಕೂಡ ಇದನ್ನ ಸಮಯದೊಳಗಾದರೂ ಅದನ್ನ ಕೇಳಬಹುದು, ನಿಮ್ಮ ಬಂಧು ಮಿತ್ರರಿಗೆ ಸಹಿತ ಹೇಳಿ ಅದರ ಸದಸ್ಯತ್ವವನ್ನ ಮಾಡಿಸ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮಕ್ಕಳ ಸಲುವಾಗಿ ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರಿನ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ ಎಂತ ರಾಜಣ್ಣ ನೀನು ಶಾಣೆ ಶಾಣೆ ಅಂದ್ಕೊಳ್ಳೇ ನೀ ಹೇಳದಂಗೆ ನಾನು ಉತ್ತರ ಹೇಳ್ದ. ಹೌದಾ? ಆಮೇಲೆ ಅವ್ರನ್ನ ಉತ್ತರ ಕೊಟ್ರು ನೋಡು, ಅದು ನನಗೆ ಬರಬರುತ್ತೆ ನಾ ತಿಳ್ಕೊಂಡು ತಪ್ಪು ಅಂತ. ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಂಗೇನ್ ತಿಳಿಯೋದು, ಶುಗರ್ ಬಂದಿರ್ತದ ಮನೆಗೆಲ್ಲ ಇರ್ತದ, ಅವ್ರಿಗೇನ್ ತಿನ್ಲಿಕ್ಕೆ ಆಗ್ತದ? ಸೀ ಬಿಡ್ಬೇಕಪ್ಪ, ಕ್ಯಾನ್ಸರ್ ಅಂತ ರೋಗಗಳು ಬಂದಿರಬಾರ್ದು. ಯಾಕ್ರಿ ಅಂತ ಕೇಳಿದ್ನ. ಅವರಂದ್ರು ಡಾಕ್ಟರ್ಗಳು ಹೋಗಿ ಹಂಗಾರ ಟ್ರೇಂಡ್ ಅಂತಂದ್ರೆ ಅವ್ರೇನಂದ್ರು ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದ, ಬರ್ತಾ ಒಂದು ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಅವಾಗ ನಾವು ನಮ್ಮ ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ಮ ಅಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಮಾಡಬಾರ್ದು. ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು, ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಅಂತ ಯಾವ್ ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದು ಏನಿಲ್ಲ ಏನಿಲ್ಲ. ಈಗ ಕೆಲವರು ಬರ್ತೀವಿ ಕಾಲ್ ಬ್ಯಾನಿ ಅವ್ರಿಗೆ ಎಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ, ಎಲ್ಲಾರು ಟೂರ್ ಹೋಗ್ಬೇಕಂತೀವಿ ಆಗವಲ್ರಿ, ರೊಕ್ಕದ ದುಡ್ಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರ ಹಸಿವಾಲಿತ್ತದ್ರಿ, ಮೊದಲನೇ ಪ್ರಶ್ನೆ ನಿದ್ದೆ ಚಲೋ ಮಾಡ್ತೀರಿ? 7-8 ಕೇಳೋದು, 7-8-9 ಕೇಳೋದು. 9 ಗೆದ್ಮೇಲ ಅಂದ್ರ 12 ತಾಸು ನಮ್ ಹೊಟ್ಟಿ ಖಾಲಿ ಇತ್ತಂದ್ರ ಹೊಟ್ಟೆ ಎಸಿಡಿಟಿ ಹೆಚ್ಚಾಗ್ತದೆ. ಹೌದೇನೆ? ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ, ತಿನ್ಲಬಾರ್ದು. ಅದಕ್ಕೇನಂತಂದ್ರೆ ಮತ್ತ 9-9 ಊಟ ಮಾಡು, ಅಷ್ಟು ಗ್ಯಾಪ್ ಆಗೋದಿಲ್ಲ, ಜಲ್ದಿ ಮಲಗಬೇಕು, ಜಲ್ದಿ ಊಟ ಮಾಡು. ಹಿಂಗ ಆಯ್ತು, ಮತ್ತೆ ನೀ ಅಷ್ಟು ಆಗ್ರೂ ಮಾಡ್ತೀವಿ ಅಂತಂದ್ರೆ ದಯಾಗ ಬರಲಲ್ಲಿ ನೋಡಿ, ಕಾಳು ಪಲ್ಯ ಅದ ಊಟ ಮಾಡಿ ಹೋಗಿ ಅಂತ. ಆಯ್ತು, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವಾ, ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗುವಲ್ಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಕೆಮ್ಮಗೆ ಹೋಗದವ್ವ, ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಭೂತ ನಮ್ಮ ದೇಹ, ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ. ಕರಗಿ ವಯ್ಯರವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತೊಳೆಯವ ಕೆಮ್ಮ ಕಾಕಿ ಜಯವ ತೊಳಿದರೆ ಕೆಮ್ಮ ಕಾಕಿ ಜಯಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತೊಳೆಯಲವ್ವ ಶೀತನ ಚರಗೆ ವಯ್ಯರೆ ಸಂಗ ಮಾಡಿದರೆ ಜ್ಞಾನ ಬರಲಿಲ್ಲವ್ವ ತಂಗಿ ಜಯ ಜಯ ರಾಮ ಶ್ರೀರಾಮ ಸಮ್ರತ ಹರಿವು ಪ್ರಸನ್ನ